ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 5:30:15 ಸೆಕೆಂಡ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯ ಬಳ್ಳಿ ಸವಿರುವಿಕೆ ಕುರಿತು ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನನ್ನ ಹೆಸರು ಬಸಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಿಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಬಿಪಿಎಲ್ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯ ಬಳ್ಳಿ ಸವರುವಿಕೆ ಈ ಕುರಿತು ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಈಗ ಕೇಳೋಣ. ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ. ನಮಸ್ಕಾರ. ನಮ್ಮ ದ್ರಾಕ್ಷಿ ಬೆಳೆಗಾರರು ಮಾಡಬೇಕಾದಂಥ ಮುಖ್ಯವಾದ ಕೆಲಸದಲ್ಲಿ ಈ ದ್ರಾಕ್ಷಿ ಬಳ್ಳಿಗಳ ಒಂದು ಸೌರುವಿಕೆ ಬಹಳ ಮುಖ್ಯ. ಹೌದು, ತಾವು ವರ್ಷಕ್ಕೆ ಇದನ್ನು 2 ಸಾರಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು. ಒಂದು ಏಪ್ರಿಲ್ ಚಾಟ್ನಿ ಅಂತ, ಇನ್ನೊಂದು ಅಕ್ಟೋಬರ್ ಚಾಟ್ನಿ ಅಂತ, ಎರಡು ಕಾಲದಲ್ಲಿ ಮಾಡಬೇಕಾಗತ್ತೆ. ಈ ಒಂದು ಏಪ್ರಿಲ್ ಚಾಟ್ನಿ ಬಗ್ಗೆ ತಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ. ಮುಖ್ಯವಾಗಿ ಈ ಏಪ್ರಿಲ್ ಚಾಟ್ನಿಯನ್ನು ನಾವು ಬೇಸಿಗೆ ಚಾಟ್ನಿ ಅಂತ ಕೂಡ ಕರಿತೀವಿ. ಹೌದು. ಇದರ ಮುಖ್ಯ ಉದ್ದೇಶ ಏನು ಅಂತೀರಿ? ನೋಡಿ, ಇದು ನಾನು ಮೊದಲೇ ಹೇಳಿದಾಗೆ ಏಪ್ರಿಲ್ ಚಾಟ್ನಿ ಕಳೆದ ವರ್ಷದ ಇಳುವರಿ ಹಣ್ಣುಗಳನ್ನ ಕಟ್ ಮಾಡಿದ ನಂತರ ಮಾಡುವಂಥದ್ದು. ಆಗೇನಾಗುತ್ತೆ, ಗಿಡಗಳಿಗೆ ತುಂಬ ಸಾಕಷ್ಟು ಅದು ತನ್ನ ಪೋಷಕಾಂಶಗಳನ್ನೆಲ್ಲ ಹೀರಿ ಗಿಡ ತುಂಬ ಬಳಲಿರುತ್ತೆ. ಅದಕ್ಕೋಸ್ಕರ ಗಿಡಗಳಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು. ಕಳೆದ ವರ್ಷದ ಕಟಾವು ಆದ ನಂತರ ಗಿಡಗಳಿಗೆ ಒಂದು 3-4 ವಾರ ವಿಶ್ರಾಂತಿ ಕೊಟ್ಟು ಆ ಸಮಯದಲ್ಲಿ ಚೆನ್ನಾಗಿ ನೀರು ಕೊಡಬೇಕು. ಅದು ಕೊಟ್ಟು ಈ ಬ್ಯಾಕ್ ಪ್ರೂನಿಂಗ್ ಅಂದರೆ ಏಪ್ರಿಲ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದನ್ನು ಫೌಂಡೇಶನ್ ಪ್ರೂನಿಂಗ್ ಅಂದರೆ ತಳಪಾಯ ಅಂತ ಏನು ಹೇಳ್ತೀವಿ ನಾವು ಮನೆ ಕಟ್ಟಬೇಕಾದ್ರೆ, ಆ ರೀತಿ ಫೌಂಡೇಶನ್ ಪ್ರೂನಿಂಗ್ ಮಾಡೋದ್ರಿಂದ ಸದೃಢವಾದ ಕಡ್ಡಿಗಳನ್ನ ಗಿಡಗಳ ಮೇಲಿಟ್ಟು ಅದರಲ್ಲಿ ಉತ್ತಮವಾದ ಫಲವಂತ ಕಣ್ಣುಗಳು ಇರುವಂತೆ ಮಾಡೋದ್ರಿಂದ ಮುಂದಿನ ಇಳುವರಿ ಹೆಚ್ಚಾಗಿ ಬರುತ್ತೆ. ಮುಂದಿನ ಬೆಳೆಗೆ ಒಂದು ರೀತಿ ಪಾಯ ಹಾಕಿದಂಗೆ ಅದಕ್ಕೋಸ್ಕರ ಇದನ್ನ ಇಂಗ್ಲಿಷ್ನಲ್ಲಿ ಫೌಂಡೇಶನ್ ಪ್ರೂನಿಂಗ್ ಅಂತ ಸಹ ಕರೀತಾರೆ. ಸೊ ಈ ಚಾಟ್ನಿ ಮಾಡೋದಕ್ಕೆ ಏಪ್ರಿಲ್ನಲ್ಲಿ ಮಾಡೋದ್ರಿಂದ ಇದನ್ನು ಏಪ್ರಿಲ್ ಪ್ರೂನಿಂಗ್ ಅಂತ ಸಾಮಾನ್ಯವಾಗಿ ಕರೀತಾರೆ. ಅದರಿಂದ ಇದು ಕಟಿಂಗ್ ಆದ ತಕ್ಷಣ, ಹಾರ್ವೆಸ್ಟ್ ಆದ ತಕ್ಷಣ ಒಂದು 3-4 ವಾರ ಆದಮೇಲೆ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಸರಿ. ಈಗ ಏಪ್ರಿಲ್ ಚಾಟ್ನಿ ಮಾಡೋದಕ್ಕಿಂತ ಮೊದಲು ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೋಬೇಕು. ಖಂಡಿತ. ನಾವು ಏಪ್ರಿಲ್ ಚಾಟ್ನಿ ಸೀದಾ ಚಾಟ್ನಿ ಮಾಡೋ ಬದಲು ಹಾರ್ವೆಸ್ಟ್ ಆದ ನಂತರ, ಕಳೆದ ಹಣ್ಣು ಹಾರ್ವೆಸ್ಟ್ ಆದ ನಂತರ ಒಂದು 2-3 ವಾರ ನೀವು ಅದು ಗಿಡಗಳಿಗೆ ವಿಶ್ರಾಂತಿ ಕೊಟ್ಟು ನಂತರ ಈಗ ಚಾಟ್ನಿ ಮಾಡೋ 15 ದಿನಕ್ಕೆ ಮುಂಚೆ ಗಿಡಗಳ ಬದುಗಳಲ್ಲಿ ಏನು ಮಾಡಬೇಕು, ಸ್ವಲ್ಪ ಎಲ್ಲ ಮಣ್ಣೆಲ್ಲ ತೆಗೆದ್ಬಿಟ್ಟು ಒಂದು ಗಿಡಕ್ಕೆ ಒಂದು 3-4 ಮಕ್ರಿ ಕೊಟ್ಟಿಗೆ ಗೊಬ್ಬರ, ಅದರ ಜೊತೆಗೆ ಸ್ವಲ್ಪ ಹಿಂಡಿಗಳು, ಬೇವಿನ ಹಿಂಡಿ ಆಗ್ಬೋದು ಅಥವಾ ನಮ್ಮ ಹೊಂಗೆ ಹಿಂಡಿ, ಅದ್ರ ಜೊತೆಗೆ ಸೂಪರ್ ಫಾಸ್ಫೇಟ್, ಅದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡಗಳ ಬುಡಗಳಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕೊಡಬೇಕು. ಅದಾದ ಒಂದು ವಾರದ ನಂತರ ಸ್ವಲ್ಪ ಗೊಬ್ಬರಗಳು ಕೊಡಬೇಕಾಗುತ್ತೆ. ಅಂದ್ರೆ ಏನು, ಕ್ಯಾನ್ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ 100 ಗ್ರಾಮು, DAP 100 ಗ್ರಾಮು, ಒಂದು SOP 100 ಗ್ರಾಮ್, ಇದೆಲ್ಲ ಕೊಟ್ಟು ವ್ಯವಸ್ಥಿತವಾಗಿ ನೀರು ಕೊಡಬೇಕು ಡೈಲಿ. ಇದೇನಂದ್ರೆ ನಿಮ್ಗೆ ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳಲ್ಲಿ ನೀರು ಸರಾಗವಾಗಿ ಹರಿಬೇಕು. ಆದ್ರಿಂದ ನೀರು ಚೆನ್ನಾಗಿ ಕೊಟ್ಟು ಈ ಗೊಬ್ಬರಗಳು ಕೊಟ್ಟು ಒಂದು ವಾರ ಆದ್ಮೇಲೆ ನೀವು ಚಾಟ್ನಿ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಈ ಸಮಯದಲ್ಲಿ ನಾವು ಏನ್ ಹೇಳ್ತೀವಿ, ಈಗ ಕಟಾವು ಮಾಡೋ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಹಿಟ್ಟು ತಿಗಣೆ ಹಾವಳಿ ಜಾಸ್ತಿ ಇರುತ್ತೆ. ಆ ಹಿಟ್ಟು ತಗಣೆಗಳೆಲ್ಲ ಗಿಡಗಳೆಲ್ಲ ಅಲ್ಲಲ್ಲೇ ಇರುತ್ತೆ, ಅಂದ್ರೆ ಈ ತೊಗಟೆ ಕೆಳಗೆ. ಅದರಿಂದ ಈ ಸಮಯದಲ್ಲಿ ಏನ್ ಮಾಡಬೇಕು, ಗಿಡದ ಕಾಂಡದ ತೊಗಟೆಗಳನ್ನ ತೆಗಿಬೇಕು. ತೊಗಟೆಗಳು ತೆಗೆದು ಅದಕ್ಕೆ ಸ್ವಲ್ಪ ಕ್ರಿಮಿನಾಶಕ ಕಾನ್ಫಿಡರ್ ಆಗ್ಬೋದು ಅಥವಾ ನುವಾನ್, ಇದನ್ನ ಸ್ಪ್ರೇ ಮಾಡಬೇಕು. ಮತ್ತೆ ಮಣ್ಣಿಗೆ ಸಹ ಡ್ರೆಂಚ್ ಮಾಡಿ ನೀವು ಮಿಲಿಬಗ್ ಹಾವಳಿಯನ್ನ ತಪ್ಪಿಸ್ಬಿಟ್ರೆ ಮುಂದೆ ಚಿಗುರೋ ಕಡ್ಡಿಗಳಲ್ಲಿ ಮಿಲಿಬಗ್ ಹಾವಳಿ ಇರೋದ್ರಿಲ್ಲ. ಸೊ ಈ ರೀತಿ ನೀವು ಮುಂಜಾಗ್ರತೆ ಕ್ರಮಗಳನ್ನ ಪ್ರೂನಿಂಗ್ ಮುಂಚೆ ಮಾಡ್ಕೋಬೇಕಾಗುತ್ತೆ. ಈಗ ಒಂದ್ಸರಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ ಮೇಲೆ ಈ ಚಾಟನಿ ಅಥವಾ ಬಳ್ಳಿ ಸೌರುವಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ? ಈ ಬ್ಯಾಕ್ ಪ್ರೂನಿಂಗ್ ಅಂದ್ರೆ ಫೌಂಡೇಶನ್ ಪ್ರೂನಿಂಗ್ ಏನಂದ್ರೆ, ನಾವು ಹಿಂಬಡ್ತಿಯಾಗಿ ಕಡ್ಡಿಗಳನ್ನ ತೆಗಿಬೇಕು. ಅಂದ್ರೆ ಗಿಡದ ಮೇಲೆ ಒಂದು ಕಾಂಡ ಇರುತ್ತೆ, 2 ಪ್ರೈಮರಿ ಇರುತ್ತೆ, 4 ಸೆಕೆಂಡರಿ ಇರುತ್ತೆ, ಅದ್ ಬಿಟ್ಟು ಮಿಕ್ಕಿದ ಎಲ್ಲಾ ಕಡ್ಡಿಗಳನ್ನ ಸವರಬೇಕು, ಸಾಕಷ್ಟು ಬೆಳವಣಿಗೆಯನ್ನ ತೆಗೆದಾಕ್ಬೇಕು. ಈ ರೀತಿ ಸರಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ನೀವು ಚಿಗುರೋ ಕಡ್ಡಿಗಳು ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯಕರವಾಗಿರುತ್ತೆ. ಸೊ ಈ ಸಮಯದಲ್ಲಿ ಏನಂದ್ರೆ ಒಂಥರ ಪೂರ್ತಿ ಗಿಡ ಬೋರ್ಡ್ ಬೋರ್ಡಾಗಿ ಕಾಣುತ್ತೆ, ಬರೀ ಕಾಂಡ ಇರುತ್ತೆ, 2 ಪ್ರೈಮರೀಸ್ ಇರುತ್ತೆ, 4 ಸೆಕೆಂಡರಿ ಇರುತ್ತೆ. ಆ ರೀತಿ ಕಾರ್ಡನ್ ಮೇಲೆ 1-2 ಕಣ್ಣು ಬಿಟ್ಟು ಬೇಸಲ್ಲು ಮಿಕ್ಕಿದೆಲ್ಲ ತೆಗೆದುಬಿಡ್ತೀವಿ, ಈ ರೀತಿ ತೆಗಿಬೇಕಾಗುತ್ತೆ. ಸೊ ಇದನ್ನ ನಾವು ಹಿಂಬಡ್ತಿ ಕಟ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಸಾಕಷ್ಟು ಬೆಳವಣಿಗೆಯನ್ನ ಇಲ್ಲಿ ತೆಗೆದಾಕ್ಬೇಕು. ಅಂದ್ರೆ ಮುಖ್ಯವಾಗಿ ಈಗ ಬೇರೆ ಬೇರೆ ತಳಿಗಳು ನಮ್ಮಲ್ಲಿದ್ದಾವೆ. ಹೌದು, ಈ ಬೇರೆ ಬೇರೆ ತಳಿಗಳಲ್ಲಿ ಈ ಬೇಸಿಗೆ ಚಾಟಣೆಯನ್ನ ಯಾವ ರೀತಿಯಾಗಿ ಅನುಸರಿಸಬೇಕು ಅಂತ ನೋಡಿ. ಈಗ ನಮ್ಮ ಕರ್ನಾಟಕ ಸಾಮಾನ್ಯವಾಗಿ 2 ಪದ್ಧತಿ ಇದೆ. ಒಂದು, 2 ಪ್ರೂನಿಂಗ್ ಮಾಡಿ ಒಂದೇ ಬೆಳೆ ತೆಗೆಯುತ್ತಾರೆ, ಅದು ಸೀಡ್ಲೆಸ್ ತಳಿಗಳು ಸಾಮಾನ್ಯವಾಗಿ. ಅದೇ ನಮ್ಮ ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಬ್ಲೂ ಮತ್ತೆ ದಿಲ್ಕುಶು, ಇದನ್ನ 2 ಬೆಳೆ ತೆಗಿತಾರೆ, 2 ಪ್ರೂನಿಂಗ್ ಮಾಡಿ. ಆದ್ರಿಂದ ಈಗ ಬೀಜರಹಿತ ಅಂದ್ರೆ ಸೀಡ್ಲೆಸ್ ದ್ರಾಕ್ಷಿ ತಳಿಗಳಲ್ಲಿ ಏನಾಗುತ್ತೆ, ಅಲ್ಲಿ ಒಂಥರ ಕರೆಕ್ಟ್ ಆಗಿ ಬ್ಯಾಕ್ ಪ್ರೂನಿಂಗ್ ಅಂದ್ರೆ ಏನು, ಫಾರ್ವರ್ಡ್ ಪ್ರೂನಿಂಗ್ ಅಂದ್ರೆ ವ್ಯವಸ್ಥಿತವಾಗಿ ಮೊದಲಿಂದ ಮಾಡಿ ಬಂದಿದ್ದಾರೆ. ಸೊ ಬ್ಯಾಕ್ ಪ್ರೂನಿಂಗ್ ಅಲ್ಲಿ ಓನ್ಲಿ ಕಡ್ಡಿಗಳನ್ನ ಬೆಳೆಸ್ಕೋತಾರೆ, ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ಹಣ್ಣುಗಳನ್ನ ಬೆಳೆಸ್ತಾರೆ. ಆದ್ರೆ ಈ ಬೆಂಗಳೂರು ಬ್ಲೂ ಮತ್ತೆ ಅಲಂಬಿಶಾಹಿಯಲ್ಲಿ ಅಥವಾ ದಿಲ್ಕುಶ್ನಲ್ಲಿ ಏನಾಗುತ್ತೆ, ಫಾರ್ಮರ್ಸ್ 2 ಬೆಳೆ ತೆಗೆಯೋದ್ರಿಂದ ಅವ್ರು ನಿಗದಿತವಾಗಿ ಬ್ಯಾಕ್ ಪ್ರೂನಿಂಗ್ ಅಥವಾ ಫಾರ್ವರ್ಡ್ ಪ್ರೂನಿಂಗ್ ಮಾಡಲ್ಲ, ಯಾವಾಗಲೂ ಫಾರ್ವರ್ಡ್ ಪ್ರೂನಿಂಗ್. ಯಾಕೆಂದ್ರೆ 2 ಬೆಳೆ ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಪ್ರತಿ ಸಲ ಫಾರ್ವರ್ಡ್ ಪ್ರೂನಿಂಗ್ ಮಾಡ್ತಾರೆ, ಅಂದ್ರೆ ಬೆಳವಣಿಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಬುಡ ಇಲ್ಲೆಲ್ಲೋ ಇರುತ್ತೆ, ಕಡ್ಡಿಗಳೆಲ್ಲೋ ದೂರದಲ್ಲಿ ಇರುತ್ತೆ, ಇಲ್ಲಿಂದ ನೀರು ಆಹಾರ ಆ ಕಡ್ಡಿಗಳಿಗೆ ಹೋಗೋದಕ್ಕೆ ಸರಬರಾಜು ಆಗಲ್ಲ, ಬಹಳ ತೊಡಕಾಗುತ್ತೆ ಸುಮಾರು ರೈತರು ಬಂದು ಕೇಳ್ತಾರೆ, ಸರ್ ಹಣ್ಣು ಬಿಡ್ತಾ ಇಲ್ಲ ಏನ್ ಮಾಡೋದು ಅಂತ. ಅದಕ್ಕೆ ನಾನು ಏನ್ ಹೇಳ್ತೀನಿ, 2 ಪ್ರೂನಿಂಗ್ಸ್ ನ ಸ್ವಲ್ಪ ಸುವ್ಯವಸ್ಥಿತವಾಗಿ ಮಾಡಬೇಕು. ಈಗ ಬ್ಯಾಕ್ ಪ್ರೂನಿಂಗ್ ಅಲ್ಲಿ ಮೇಜರ್ ಕ್ರಾಪ್ ತಗೊಳ್ಳೋದ್ರಿಂದ ಗಿಡದ ಮೇಲೆ ಸಪೋಸ್ ಒಂದು 100 ಕಡ್ಡಿ ಇದೆ ಅಂದ್ರೆ 60 ಕಡ್ಡಿನ ಫಾರ್ವರ್ಡ್ ಮಾಡಬೇಕು, ಒಂದು 40% ಕಡ್ಡಿಗಳನ್ನ ಬ್ಯಾಕ್ ಪ್ರೂನಿಂಗ್ ಮಾಡ್ಕೋಬೇಕು, ಹಿಂಬಡ್ತಿ ಕಟ್ಟಿಂಗ್. ಅದನ್ನ ಮುಂದೆ ಇನ್ನೊಂದು ಬೆಳೆ ಮಾಡಬೇಕಾದ್ರೆ ಅದನ್ನ ಫಾರ್ವರ್ಡ್ ಮಾಡಬೇಕು, ಇದನ್ನ ಬ್ಯಾಕ್ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಳುವರಿ ಸ್ವಲ್ಪ 2 ಕಡೆನ ಸಮವಾಗಿ ಸಮ ಪ್ರಮಾಣದಲ್ಲಿ ಆಗುತ್ತೆ. ನೀ ಪ್ರತಿ ಸಲ ಜಾಸ್ತಿ ಇಳುವರಿ ತೆಗಿತಾ ಇದ್ರೆ ಗಿಡಗಳ ಸಶಕ್ತವಾಗಿರಲ್ಲ, ನಿಶಕ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ, 2 ಪ್ರೂನಿಂಗ್ ಸ್ವಲ್ಪ ಸ್ವಲ್ಪ ಇಳುವರಿ 60-40 ಅಥವಾ 70-30 ತಗೊಂಡ್ರೆ ಗಿಡಗಳು ಸದೃಢವಾಗಿರುತ್ತೆ. ಸೊ ಈ ರೀತಿ ನೀವು ಮುಂಜಾಗ್ರತೆಯಾಗಿ ತಳಿಗಳ ಅನುಸಾರವಾಗಿ ಬ್ಯಾಕ್ ಪ್ರೂನಿಂಗ್ ಫಾರ್ವರ್ಡ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಈ ಬೆಂಗಳೂರು ನೀಲಿ ಮತ್ತು ದಿಲ್ಕುಶಲ್ಲಿ. ಇನ್ನು ಉಳಿದ ತಳಿಗಳಿಗೆ, ಉಳಿದ ತಳಿಗಳಿಗೆ ನೀವು ವ್ಯವಸ್ಥಿತವಾಗಿ ಅಕ್ಟೋಬರ್ ಪ್ರೂನಿಂಗ್ ಅಲ್ಲಿ 1-2 ಕಡ್ಡಿ ಬಿಟ್ಟು ಫಾರ್ವರ್ಡ್ ಪ್ರೂನಿಂಗ್ ಮಾಡಬೇಕು. ಇದರಲ್ಲಿ ನಿಮ್ಮ ಚಳಿಗಾಲದ ಇದರಲ್ಲಿ ಸಬ್ಕೇನ್ ಅಂತ ಏನ್ ಮಾಡಿರ್ತೀವಿ, ನಾನು ಮುಂದೆ ಹೇಳ್ತೀನಿ ಸಬ್ಕೇನ್ ಏನ್ ಮಾಡಿ, ಆ ಸಬ್ಕೇನ್ ಮೇಲೆ ಫಾರ್ವರ್ಡ್ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇನ್ನ ಮುಖ್ಯವಾಗಿ ಈ ಏಪ್ರಿಲ್ ಪ್ರೂನಿಂಗ್ ಅಥವಾ ಬೇಸಿಗೆ ಚಾಟ್ನಿ ಆದ ತಕ್ಷಣ ಮಾಡಬೇಕಂತ ಬೇಸಾಯ ಕ್ರಮಗಳು ಏನೇನು ಅಂತ ನೋಡಿ. ಈ ಪ್ರೂನಿಂಗ್ ಆದ ತಕ್ಷಣ ಈಗ ಸಾಮಾನ್ಯವಾಗಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಅದರಿಂದ ಕಣ್ಣುಗಳು ಚಿಗುರೋದಕ್ಕೆ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೆ ನಾವು ಈಗ ಏನು ಡಾರ್ಮಿಕ್ಸ್ ಬೆಳಿಬೇಕು ಅಂತ ಕೆಲವರು ಫಾರ್ಮರ್ಸ್ ಕೇಳ್ತಾರೆ, ಅದು ಬೇಕಾಗೋದಿಲ್ಲ. ಬಟ್ ಕಡ್ಡಾಯವಾಗಿ ಪ್ರೂನಿಂಗ್ ಆದ್ಮೇಲೆ 1% ಬೋರ್ಡೋ ದ್ರಾವಣ ಸ್ಪ್ರೇ ವಿತಿನ್ 48 ಗಂಟೆಗಳಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ತೋಟದಲ್ಲಿರೋ ಹಳೆ ರೋಗದ ಬೀಜಾಣುಗಳು ಅದೆಲ್ಲ ಸಾಯುತ್ತೆ. ಸೊ ಕಡ್ಡಾಯವಾಗಿ ಒಂದು ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಕೊಡಬೇಕಾಗುತ್ತೆ ಪ್ರೂನಿಂಗ್ ಆದ ತಕ್ಷಣ. ಮತ್ತೆ ಈ ಸಮಯದಲ್ಲಿ ಜಾಸ್ತಿ ಆವಿ ಜಾಸ್ತಿ ಆಗುತ್ತೆ, ನೀರಾವರಿ ಸ್ವಲ್ಪ ಜಾಸ್ತಿ ಕೊಡಬೇಕು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತು, ಈಗ ಬಾಷ್ಪೀಕರಣ ಅಂದ್ರೆ ಆವಿ ಆಗುತ್ತಲ್ಲ ನೀರಿಂದ, ಅದರದ್ದು ಪ್ರಮಾಣ 9-10 ಮಿಲಿಮೀಟರ್ ಇರುತ್ತೆ. ಆದ್ರಿಂದ ಗಿಡಗಳಿಗೆ ಸುಮಾರು ಒಂದು 25-30 ಲೀಟರ್ ಪ್ರತಿದಿನ ನೀರು ಕೊಡಬೇಕು. ಯಾಕೆ ಅಂದ್ರೆ ನಿಮ್ಗೆ ಪ್ರೂನಿಂಗ್ ಆದ್ಮೇಲೆ ಕಣ್ಣುಗಳು ಒಡೆಯೋದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕು. ಆದ್ರಿಂದ ನೀರು ಚೆನ್ನಾಗಿ ಕೊಡಬೇಕಾಗುತ್ತೆ. ಇದು ಬಹಳ ಮುಖ್ಯ ಮುಖ್ಯ ಅಂದ್ರೆ ಇನ್ನ ಈ ಏಪ್ರಿಲ್ ಚಾಟ್ನಿ ನಂತರ ಕಡ್ಡಿಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ? ನೋಡಿ, ಇದು ಒಳ್ಳೆ ಪ್ರಶ್ನೆ. ಚಾಟ್ನಿ ಆದ್ಮೇಲೆ ಒಂದು 8-10 ದಿನದಲ್ಲಿ ನಿಮ್ಗೆ ಕಣ್ಣುಗಳು ಹೊಡೆಯಕ್ ಶುರು ಆಗುತ್ತೆ. ಅವಾಗ ಏನಾಗುತ್ತೆ, ಕಾರ್ಡನ್ಗಳ ಮೇಲೆ ಏನಿರುತ್ತೆ ಎಲ್ಲಾ ಕಣ್ಣುಗಳು ಒಡೆದ್ಬಿಡುತ್ತೆ. ಬಟ್ ನಮ್ಗೆ ಅಷ್ಟು ಕಡ್ಡಿಗಳು ಬೇಕಾಗೋದಿಲ್ಲ. ಯಾಕೆ ಅಂದ್ರೆ ಜಾಸ್ತಿ ಕಡ್ಡಿ ಆದ್ರೆ ಏನಾಗುತ್ತೆ, ಎಲ್ಲ ಒಂದಕ್ಕೊಂದು ತಗಲಿ ಸೂರ್ಯಪ್ರಕಾಶ ಸರಿಯಾಗಿ ಬೀಳೋದಿಲ್ಲ, ಮತ್ತೆ ಗಾಳಿ ಆಡೋದಿಲ್ಲ, ರೋಗಗಳ ಅಂಶ ಜಾಸ್ತಿ ಆಗುತ್ತೆ. ಅದರಿಂದ ಶೂಟ್ ಥಿನ್ನಿಂಗ್ ಅಂತ ಒಂದು ಮುಖ್ಯವಾದ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ ಹಂಗಂದ್ರೆ ಏನಂತಂದ್ರೆ, ಪ್ರತಿ ಒಂದು ಚದರ ಅಡಿಗೆ 1-1.5 ಕಡ್ಡಿ ಅಥವಾ 2 ಚದರ ಅಡಿಗೆ 3 ಕಡ್ಡಿ ಆ ರೀತಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಶೂಟ್ ಥಿನ್ನಿಂಗ್ ಬೇಗ ಆದಷ್ಟು ಬೇಗ ಮಾಡಬೇಕು. ಯಾಕೆ ಅಂದ್ರೆ ನೀವು ಶೂಟ್ ಥಿನ್ನಿಂಗ್ ಲೇಟ್ ಮಾಡಿದ್ರೆ ಗಿಡದ ಪೋಷಕಾಂಶ ನೀರನ್ನೆಲ್ಲ ತಗೊಂಬಿಟ್ಟಿರ್ತವೆ ಎಲ್ಲ ಕಡ್ಡಿಗಳು, ಅದನ್ನ ಚೂಟೋದ್ರಿಂದ ಗಿಡಗಳಿಗೆ ಲಾಸ್ ಆಗುತ್ತೆ. ಆದ್ರಿಂದ ಒಂದು 15-20 ದಿನದೊಳಗೆ ಶೂಟ್ ಥಿನ್ನಿಂಗ್ ಮಾಡಬೇಕು. ಶೂಟ್ ಥಿನ್ನಿಂಗ್ ಮಾಡಿ ನಾನು ಹೇಳದಂಗೆ 1-2 ಅಡಿಗೆ 3 ಕಡ್ಡಿಗಳನ್ನ ಇಟ್ಕೊಳ್ಬೇಕು. ಮತ್ತೆ ಅದು ಬಲಿಯುವ ಹಂತದಲ್ಲಿ ಒಂದು ಗಿಡದ ಮೇಲೆ ಆರೋಗ್ಯಕರವಾಗಿ ಒಂದು 12-15 ಆರೋಗ್ಯಕರ ಎಲೆಗಳಿರಬೇಕು. ಅಷ್ಟು ಒಂದು ಕಡ್ಡಿಗೆ ಇದ್ರೆ ನಿಮಗೆ ಸಾಕಷ್ಟು ಆಹಾರ ಆ ಗಿಡಗಳಿಗೆ ಸಿಕ್ಕಿ ಸಂಪೂರ್ಣವಾಗಿ ಅದು ಬಲಿಯೋದಕ್ಕೆ ಸಹಾಯ ಆಗುತ್ತೆ. ಆದ್ರಿಂದ ಮತ್ತೆ ಶೂಟ್ ಥಿನ್ನಿಂಗ್ ಮಾಡಿ ಸ್ವಲ್ಪ ಸೂರ್ಯರಶ್ಮಿ ಎಲ್ಲ ಗಿಡಗಳ ಎಲೆಗಳ ಮೇಲೆ ಮತ್ತೆ ಕಣ್ಣುಗಳ ಮೇಲೆ, ಯಾಕೆ ಅಂದ್ರೆ ನಿಮಗೆ ಫಲಭರಿತ ಆಗಬೇಕು ಕಣ್ಣುಗಳು, ಅದಕ್ಕೋಸ್ಕರ ಶೂಟ್ ಥಿನ್ನಿಂಗ್ ಮಾಡಿ ನೀವು ಈ ಸಾಂದ್ರತೆಯಲ್ಲಿ ಕಡ್ಡಿಗಳನ್ನ ಇಟ್ಕೋಬೇಕಾಗುತ್ತೆ. ಇದು ಮುಖ್ಯವಾಗಿ ಕಡ್ಡಿಗಳ ನಿರ್ವಹಣೆಗೆ. ಇನ್ನೊಂದು ತಾವು ಆಗಲೇ ತಿಳಿಸಿದ್ದು ಈ ಸಬ್ಕೇನ್ ಅಂತ. ಹೌದು, ಈ ಸಬ್ಕೇನ್ ಅಂದ್ರೇನು ಮತ್ತೆ ಈ ಸಬ್ಕೇನ್ ಪದ್ಧತಿ ಅನುಸರಿಸೋದ್ರಿಂದ ನಮ್ಮ ರೈತರಿಗೆ ಆಗುವಂತ ಪ್ರಯೋಜನಗಳೇನು? ಈ ಸಬ್ಕೇನ್ ಏನಾಗಿದೆ, ಈಗ ಒಂದು ಸುಮಾರು ಕಳೆದ 8-10 ವರ್ಷದಿಂದ ಸಬ್ಕೇನ್ ಒಂಥರ ಕಡ್ಡಾಯ ಬೇಸಾಯ ಕ್ರಮ ಆಗಿದೆ. ಅದೇನಂದ್ರೆ ಈ ಬ್ಯಾಕ್ ಪ್ರೂನಿಂಗ್ ಆದ್ಮೇಲೆ ಕಡ್ಡಿಗಳು ಬಹಳ ರಭಸವಾಗಿ ಬೆಳೆಯುತ್ತೆ, ಆ ರಭಸ ನಿಯಂತ್ರಣ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಕಡ್ಡಿಗಳು ಅಲ್ಲಿ 7 ಎಲೆ ಇದ್ದಾಗ 5 ಎಲೆಗೆ ಚಿವುಟ್ಬೇಕು. ಕುಡಿ ಚಿವುಟದ ಯಾವಾಗ ಅಂದ್ರೆ ಒಂದು 25-30 ದಿನ ಆಗಿರುತ್ತೆ, ಅವಾಗ 7 ಎಲೆ ಬಂದಿರುತ್ತೆ ಕಡ್ಡಿಗ ಇದ್ರ ಮೇಲೆ ಕಡ್ಡಿಗಳ ಮೇಲೆ. ಅದಕ್ಕೆ 5 ಚಿವುಟಿದ್ರೆ ಪಕ್ಕದಿಂದ ಒಂದು ಸೈಡ್ ಶೂಟ್ ಬರುತ್ತೆ, ಪಕ್ಕದಿಂದ ಒಂದು ಕುಡಿ ಕುಡಿ ಬರುತ್ತೆ, ಅದಕ್ಕೆ ನಾವು ಉಪಕಡ್ಡಿ ಅಂತ ಹೇಳ್ತೀವಿ. ಇದು ಏನಂದ್ರೆ ರಭಸನ ತಗ್ಸೋದಲ್ಲದೆ ಮತ್ತೆ ನಿಮ್ ಕಣ್ಣಿನಲ್ಲಿರೋ ಫಲವತ್ತತೆಗಳು ಕಡ್ಡಿಗಳ ಮಧ್ಯಭಾಗದಲ್ಲಿ ಇರಬೇಕು. ನೀವು ಕಂಟಿನ್ಯೂಸ್ ಆಗಿ ಏನಂದ್ರೆ ಹಂಗೆ ಬಿಟ್ಟುಬಿಟ್ರೆ ಬೆಳವಣಿಗೆ, ಆ ಫಲವತ್ತತೆ ಕಣ್ಣುಗಳು ಎಲ್ಲೋ ಮುಂದೆ ಇರುತ್ತೆ, ಅದಕ್ಕೋಸ್ಕರ ಬೆಳವಣಿಗೆ ತಗ್ಗಿಸೋದಿಕ್ಕೆ ಈ ಉಪಕಡ್ಡಿ ಮಾಡಬೇಕು. ಈ ಉಪಕಡ್ಡಿ ಮಾಡೋದ್ರಿಂದ ಇನ್ನೊಂದು ಅನುಕೂಲ ಏನಂತಂದ್ರೆ, ಮುಂದೆ ನೀವು ಚಳಿಗಾಲದ ಚಾಟ್ನಿ ಮಾಡ್ತಿರಲ್ಲ, ಆವಾಗ ನಿಮ್ಗೆ ಯಾರು ಲೇಬರ್ಸ್ ಗಳು ಈಗ ಪ್ರೂನಿಂಗ್ ಮಾಡ್ತಾರೆ ಅವ್ರಿಗೆ ಒಂದು ಮಾರ್ಕ್ ಸಿಗುತ್ತೆ, ಅಲ್ಲಿ ನೀವು ಚಿವುಟಿರೋದು ಒಂದು ಗಾಯ ಇರುತ್ತೆ, ಅದ್ರ ಮೇಲೆ 1 ಅಥವಾ 2 ಕಣ್ಣು ಬಿಟ್ಟು ಪ್ರೂನಿಂಗ್ ಮಾಡೋದು ಈಸಿ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಸ್ಟ್ರೈಟ್ ಕಡ್ಡಿ ಸಬ್ಕೇನ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹುಡುಕ್ಬೇಕಾಗುತ್ತೆ ನಮ್ ಲೇಬರ್ಸ್ ಎಲ್ಲಿ ಪ್ರೂನಿಂಗ್ ಮಾಡಬೇಕು ಚಾಟ್ನಿ ಮಾಡಬೇಕು ಅಂತ ಅವ್ರು ಹುಡುಕಿ ಮಾಡಬೇಕು. ಈ ಉಪಕಡ್ಡಿ ಮಾಡ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಕರೆಕ್ಟ್ ಆಗಿ ಗಂಟಿರುತ್ತೆ, ಗಂಟಿನ ಮೇಲೆ 1 ಅಥವಾ 2 ಕಡ್ಡಿ ಬಿಟ್ಟು ಮಾಡೋದು. ಸೋ ರೀತಿ ಮತ್ತೆ ನೀವೇನಾಗುತ್ತೆ, ಒಂದು ಕಡ್ಡಿಗೆ ಒಂದು ಹಣ್ಣು ಗೊಂಚಲು ಕಡ್ಡಾಯವಾಗಿ ಬರುತ್ತೆ. ನಾವು ಅದಕ್ಕೆ ಏನಂತೀವಿ, ಕೇನ್ ಟು ಫ್ರೂಟ್ ರೇಷಿಯೋ ಸರಿಯಾಗಿ ಅನುಪಾತ ಸರಿಯಾಗಿ ಆಗುತ್ತೆ, ಬಳ್ಳಿ ಮತ್ತು ಹಣ್ಣಿನ ಅನುಪಾತ ಚೆನ್ನಾಗುತ್ತೆ. ಅದಕ್ಕೋಸ್ಕರ ನಾವು ಈ ಸಬ್ಕೇನ್ ಮಾಡೋದ್ರಿಂದ ಕಡ್ಡಾಯವಾಗಲ್ಲಿ ಫ್ರೂಟ್ಫುಲ್ನೆಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಉಪಕಡ್ಡಿ ಈಗ ನೀವು ಓನ್ಲಿ ಸೀಡ್ಲೆಸ್ ತಳಿಲಿ ಅಂತಲ್ಲ, ಅನಾಭಿಶಾಯಿ ದಿಲ್ಕುಶ್ ದಿಲ್ಕುಶ್ ಮತ್ತೆ ನಮ್ಮ ಬೆಂಗಳೂರು ಬ್ಲೂ ಅಲ್ಲೂ ಸಹ ರೈತರು ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಎಪಿಕಲ್ ಡಾಮಿನೆನ್ಸ್ ಅಂತೀವಲ್ಲ, ಅದನ್ನ ತಡೆಯೋದಿಕ್ಕೆ ಮತ್ತೆ ಪಕ್ಕದ ಕುಡಿಗಳನ್ನ ಬರೋದಕ್ಕೆ ಮಾಡೋದು. ಒಂದು ಕೆಲವು ಸಲ ಸಬ್ಕೇನ್ ಅಥವಾ 2 ಸಬ್ಕೇನ್ ಮಾಡ್ತಾರೆ. ಇನ್ನ ಮುಖ್ಯವಾಗಿ ಈ ಕಡ್ಡಿಗಳ ಮೇಲಿನ ಕಣ್ಣುಗಳು ಇರ್ತಾವಲ್ಲ, ಇದರ ಒಂದು ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಏನು ಕ್ರಮ ಅನುಸರಿಸಬಹುದು ಅಂತ ನೋಡಿ, ಒಂದು ಮೊದಲೇ ಹೇಳಿದೆ ಸಬ್ಕೇನ್ ಮಾಡೋದ್ರಿಂದ ಫಲವತ್ತತೆ ಆಟೋಮ್ಯಾಟಿಕ್ ಆಗಿ ಹೆಚ್ಚುತ್ತೆ. ಅದರ ಜೊತೆಗೆ ಈ ಗರ್ಭಧಾರಣೆ ಯಾವಾಗುತ್ತೆ ಅಂದರೆ 40-60 ದಿನದಲ್ಲಿ ಆಗುತ್ತೆ. ಆ ಸಮಯದಲ್ಲಿ ನಾವು ಕೆಲವು ಕ್ರಮಗಳನ್ನ ತಗೋಬೇಕಾಗುತ್ತೆ. ಅದೇನಂದ್ರೆ ಫ್ರೂಟ್ ಬಡ್ ಡಿಫ್ರೇಸಿಯೇಷನ್ ಸ್ಟೇಜ್ ಅಂತೀವಿ, 40-50 ದಿನಗಳಲ್ಲಿ. ಆ ಟೈಮಲ್ಲಿ ಒಂದು CCC ಬೆಳೆ ಕುಂಠಿತಗೊಳಿಸುವ ಹಾರ್ಮೋನ್, ಅದನ್ನ ಒಂದು 500-1000 PPM ಅಲ್ಲಿ ಸ್ಪ್ರೇ ಮಾಡಬೇಕು. ಅದು ಸ್ವಲ್ಪ ಬೆಳವಣಿಗೆ ತಗ್ಗಿಸುತ್ತೆ. ಅದಾದ್ಮೇಲೆ ಈ ಸಮಯದಲ್ಲಿ ರಂಜಕದ ಅಂಶ ಜಾಸ್ತಿ, ಫಾಸ್ಫರಸ್ ಫರ್ಟಿಲೈಸರ್ಸ್ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಅದು ಏನಂದ್ರೆ ಒಂದು DAP ಮಣ್ಣಿಗೆ ಕೊಡೋದು, ಅಥವಾ MAP ಅಂತ ಸಿಗುತ್ತೆ, 12-61-0, ಅದನ್ನ 2 gram ಸ್ಪ್ರೇ ಮಾಡಬೇಕು. ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತ ಅದು ಸಿಗುತ್ತೆ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್, ನೀರಿನಲ್ಲಿ ಕರಗೋದು, ಅದನ್ನ ಸ್ಪ್ರೇ ಮಾಡಬೇಕು. ಮತ್ತೆ ಆ ಸಮಯದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ತಗ್ಗಿಸ್ಬೇಕು. ಮೊದಲು 40 ದಿನ ನೀವು 25-30 ಲೀಟರ್ ಕೊಡ್ತಾ ಇದ್ರೆ, ಈ ಟೈಮಲ್ಲಿ ಒಂದು 10-12 ಲೀಟರ್ ಕೊಟ್ಟರೆ ಸಾಕು. ಇದ್ರ ಜೊತೆಗೆ ಕೆಲವು ಹಾರ್ಮೋನ್ಸ್ ಇದಾವೆ, ಯುರಾಸಿಲ್ ಅಂತ 50 PPM ಸ್ಪ್ರೇ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಕಣ್ಣುಗಳಲ್ಲಿ ಗರ್ಭಧಾರಣೆ ಚೆನ್ನಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಕಡ್ಡಿಗಳು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು. ಆ ಟ್ರೈನಿಂಗ್ ಯಾವ ರೀತಿ ಮಾಡಬೇಕು ಅಂದ್ರೆ ಸೂರ್ಯಪ್ರಕಾಶ ಕರೆಕ್ಟ್ ಆಗಿ ಕಣ್ಣುಗಳ ಮೇಲೆ ಬೀಳಬೇಕು. ಆ ರೀತಿ ಈ ಎಲ್ಲ 4-5 ನಾನು ಏನ್ ಹೇಳಿದೆ ಆ ಕ್ರಮಗಳನ್ನ ಅನುಸರಿಸೋದ್ರಿಂದ ಒಳ್ಳೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಕಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಸಬಹುದು, ಚೆನ್ನಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಸಿಗೋದಕ್ಕೆ ಇದು ಅನುಕೂಲ ಆಗುತ್ತೆ. ಇನ್ನ ಒಂದ್ಸರಿ ನಾವು ಈ ಬಳ್ಳಿಗಳನ್ನೆಲ್ಲ ಸವರಿದಾದ್ಮೇಲೆ ಸಾಕಷ್ಟು ಬೆಳವಣಿಗೆ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಪೋಷಕಾಂಶದ ಒಂದು ಅವಶ್ಯಕತೆ ಕೂಡ ಬೆಳೆಗೆ ಜಾಸ್ತಿ ಬೇಕಾಗುತ್ತೆ. ಖಂಡಿತ. ಅದರಿಂದ ಈ ಪೋಷಕಾಂಶಗಳನ್ನ ಎಷ್ಟು ಪ್ರಮಾಣದಲ್ಲಿ ಹೇಗೆ ಕೊಡಬೇಕಾಗತ್ತೆ, ಯಾವ ಕ್ರಮ ಅನುಸರಿಸಿ, ಮತ್ತು ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು? ಈ ದ್ರಾಕ್ಷಿಯಲ್ಲಿ ಬೆಳವಣಿಗೆ ಅನುಸಾರವಾಗಿ ನಾವು ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಆ ಬೆಳವಣಿಗೆಯಲ್ಲಿ ಹಂತದಲ್ಲಿ ಜಾಸ್ತಿ ಕೊಡಬೇಕಾಗುತ್ತೆ ಕೆಲವು ಪೋಷಕಾಂಶ, ಕಡಿಮೆ ಕೊಡಬೇಕಾಗುತ್ತೆ. ಮೊದಲು ನಾನು ಹೇಳಿದೆ 1-40 ದಿನ ಗ್ರ್ಯಾಂಡ್ ಗ್ರೋತ್ ಅಂದರೆ ತುಂಬ ರಭಸವಾಗಿ ಬೆಳೆಯೋದು ಟೈಮು. ಆ ಟೈಮಲ್ಲಿ ನಿಮಗೆ ಸಾರಜನಕ ಜಾಸ್ತಿ ಬೇಕು, ನೈಟ್ರೋಜನ್ ಫರ್ಟಿಲೈಸರ್ಸು. ಅದನ್ನು ನೀವು DAP ಮುಖಾಂತರ, 19-all ಮುಖಾಂತರ, 19-19-19 ಈ ಮುಖಾಂತರ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೀರು 25-30 ಲೀಟ್ರು 1-40 ದಿನ. ಅದೇ 40-60 ದಿನ ನಾನು ಹೇಳಿದ್ದು ಕಣ್ಣುಗಳಲ್ಲಿ ಫಲವತ್ತತೆ ಜಾಸ್ತಿ ಮಾಡಬೇಕು. ಆ ಸಮಯದಲ್ಲಿ ರಂಜಕದ ಅಂಶ ಜಾಸ್ತಿ ಬೇಕು, ನೀರಿನ ಅಂಶ ಸ್ವಲ್ಪ ತಗ್ಗಿಸಬೇಕು, ಮತ್ತೆ ನೀವು ಚಿವುಟಬೇಕು, ಕುಡಿ ಚಿವುಟದ ಹೇಳದೆ. ಸೊ ಇದು ಮಾಡಬೇಕು. ಮತ್ತೆ 60-90 ದಿನ ಮತ್ತೆ ಸ್ವಲ್ಪ ಸಾರಜನಕನ ಹೆಚ್ಚಿಸಬೇಕು, ಯಾಕೆಂದ್ರೆ ನಿಮಗೆ ಕಡ್ಡಿ ಬಲಿಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಪೋಷಕಾಂಶ ಬೇಕಾಗುತ್ತೆ. 90 ದಿನ ಆದ್ಮೇಲೆ ಏನಾಗುತ್ತೆ, ಕಡ್ಡಿಗಳ ಬೆಳವಣಿಗೆ ಬಲಿಯುವಿಕೆ ಆರಂಭ ಆಗುತ್ತೆ. ಆ ಸಮಯದಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಬೇಕು. ಸೊ ಈ ರೀತಿ ಮೊದಲು ಸಾರಜನಕ ಜಾಸ್ತಿ, ಆಮೇಲೆ ಮಧ್ಯದಲ್ಲಿ ರಂಜಕ, ಮತ್ತೆ ಕೊನೆಯಲ್ಲಿ 90 ದಿನಗಳ ನಂತರ ಪೊಟ್ಯಾಶ್ ಅಂಶ. ಯೂಶಲಿ SOP ಸಾಲ್ಯುಬಲ್ ಫರ್ಟಿಲೈಸರ್ಸ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ SOP ಕೊಡಬೇಕು. ಮತ್ತೆ ನಮ್ಮ ಇತ್ತೀಚೆಗೆ ನಮ್ಮ ಸಂಶೋಧನೆ ಮಾಡಿದೀವಿ, ಅದರಲ್ಲಿ ಏನಂದ್ರೆ ಈಗ ರೈತರು ಕೆಲವರು 100% ಸಾಯಿಲ್ಗೆ ಹಾಕ್ತಾರೆ, 100% ಫರ್ಟಿಗೇಷನ್ ಕೊಡ್ತಾರೆ, ಅದು ತುಂಬಾ ಒಳ್ಳೇದಲ್ಲ. ಆದ್ರಿಂದ ನೀವು ಮಣ್ಣಿಗೆ 60% ಕೊಡಬೇಕು, ಮತ್ತೆ 40% ರಸಾವರಿ ಮುಖಾಂತರ ಕೊಡೋದ್ರಿಂದ ನಿಮಗೆ ಲಾಭನೂ ಆಗುತ್ತೆ, ಕಡಿಮೆ ಖರ್ಚಾಗುತ್ತೆ. ಸೊ ಈ ರೀತಿ 60-40 ಅನುಪಾತದಲ್ಲಿ ಮಣ್ಣಿಗೆ ಹಾಕೋದು ಮತ್ತೆ ಫರ್ಟಿಗೇಷನ್ ಮಾಡೋದ್ರಿಂದ ನೀವು ಒಳ್ಳೆಯ ಕಡ್ಡಿಗಳ ಬೆಳವಣಿಗೆಯನ್ನು ಮಾಡಬಹುದಾಗುತ್ತೆ. ಅಂದ್ರೆ ನಮ್ಮ ರೈತ ಬಾಂಧವರು ಈ ಪೋಷಕಾಂಶದ ಅವಶ್ಯಕತೆಯನ್ನು ಹೇಗೆ ತಿಳ್ಕೊಬಹುದು ಅಂತೇಳಿ? ನೀವು ಅದಕ್ಕೆ ಈ ನಮ್ಮ ರೈತರು ಏನ್ ಮಾಡ್ತಾರೆ, ಯಾವಾಗ್ಲೂ ಮಣ್ಣಿನ ಪರೀಕ್ಷೆ ಮಾಡೋದಿಲ್ಲ, ಮತ್ತೆ ಎಲೆ ತೊಟ್ಟಿನ ಪರೀಕ್ಷೆ ಮಾಡೋದಿಲ್ಲ. ಅದಕ್ಕೆ ನಾನು ರೈತರಿಗೆ ಬಂದು ನಮ್ಮ ಹತ್ರ ಬರೋರ್ಗೂ ಹೇಳ್ತೀನಿ, ಅಟ್ಲೀಸ್ಟ್ 2-3 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿ, ಅದ್ರ ಜೊತೆಗೆ ನೀವು ಎಲೆ ತೊಟ್ಟಿನ ಪರೀಕ್ಷೆ ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಿಮ್ ಭೂಮಿಯಲ್ಲಿ ಯಾವ್ಯಾವ್ದು ಕಡಿಮೆ ಆಗಿದೆ, ಯಾವ್ದು ಜಾಸ್ತಿ ಇದೆ ಪೋಷಕಾಂಶ, ಅದು ಮೇಲಕ್ಕೆ ಹೋಗ್ತಿದ್ಯಾ ಗಿಡಗಳಿಗೆ, ಅದು ಗೊತ್ತಾಗುತ್ತೆ. ಆದ್ರಿಂದ ಅಟ್ಲೀಸ್ಟ್ 1-3 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮತ್ತೆ ಎಲೆ ತೊಟ್ಟಿನ ಪರೀಕ್ಷೆ ಮಾಡಿಸ್ಬೇಕು. ಈ ಮಣ್ಣಿನ ಪರೀಕ್ಷೆ ಏಪ್ರಿಲ್ ಪ್ರೂನಿಂಗ್ ಆದ ತಕ್ಷಣ ನೀವು ಗೊಬ್ಬರಗಳು ಹಾಕೋದಕ್ಕೆ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸಿ, ಮತ್ತೆ ಎಲೆ ತೊಟ್ಟಿನ ಪರೀಕ್ಷೆಯನ್ನ ಯಾವುದೇ ಚಾಟ್ನಿ ಆಗಲಿ, ಅಥವಾ ಏಪ್ರಿಲ್ ಚಾಟ್ನಿ ಆಗ್ಬೋದು ಅಥವಾ ಅಕ್ಟೋಬರ್ ಚಾಟ್ನಿ, 45th ಹಣ್ಣು ಬಿಡೋ ಇದಿರುತ್ತಲ್ಲ ಕಡ್ಡಿ, ಆ ಗೊಂಚಲಿನ ಮುಂಭಾಗದ ಎಲೆಗಳನ್ನ ಒಂದ್ ತೋಟದಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಒಂದು 100-120 ತೊಟ್ಟುಗಳ ತಂದು ವಿಶ್ಲೇಷಣೆ ವಿಶ್ಲೇಷಣೆಗೆ ಯಾವ್ದಾದ್ರೂ ಸರ್ಕಾರಿ ಪ್ರಯೋಗಾಲಯದಲ್ಲಿ ಕೊಟ್ರೆ ಪೂರ್ತಿ ಮಾಡಿ ಕೊಡ್ತಾರೆ. ನಿಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲೂ ಖಂಡಿತ ಮಾಡಿಕೊಡ್ತಾರೆ. ವ್ಯವಸ್ಥೆ ಇದೆ, ಮಣ್ಣು ಪರೀಕ್ಷೆ ಅಥವಾ ಎಲೆ ತೊಟ್ಟಿನ ಪರೀಕ್ಷೆ ಮಾಡಿ ರೆಕಮೆಂಡೇಶನ್ಸ್, ನಾವು ಏನೇನು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ಅದು ಮಾಡಬಹುದಾಗುತ್ತೆ. ಅಂದ್ರೆ ಈಗ ಇಷ್ಟೆಲ್ಲ ನಮ್ಮ ರೈತ ಬಾಂಧವರು ಒಂದು ಅಭಿವೃದ್ಧಿ ಪೂರಕವಾಗಿ ಕೃಷಿಯನ್ನು ಮಾಡ್ತಾ ಇರುವಾಗ ಒಂದು ಸಾಮಾನ್ಯವಾದ ಶಿಫಾರಸು ಈಗ ಕಡಿಮೆ ಅಂತ ಹೇಳ್ತೀರ? ಹೌದು, ಅವರ ಮಣ್ಣಿನ ಫಲಿತಾಂಶದ ಏನು ಆಧಾರದ ಮೇಲೆ ಕೊಡುವಂತದ್ದು. ಯಾಕೆಂದ್ರೆ ದ್ರಾಕ್ಷಿ ಬೆಳೆಗಾರರು ಜಾಸ್ತಿ ಹಾಕೋದ್ರಿಂದ ನಾವು ಸ್ವಲ್ಪ ಆದಷ್ಟು ಖರ್ಚು ಕಡಿಮೆ ಮಾಡಲಿಕ್ಕೆ ಗೊಬ್ಬರಗಳನ್ನ ಆರ್ಗ್ಯಾನಿಕಲಿ ಜಾಸ್ತಿ ಕೊಟ್ಟು ನಿಮ್ಮ ಸಾಯಿಲ್ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಹೇಳ್ತೀವಿ ಅದನ್ನ ಹೆಚ್ಚಿಸಿದ್ರೆ ನಿಮಗೆ ಮಣ್ಣಿನಲ್ಲಿರೋ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಸಿಗುತ್ತೆ. ಸೊ ಆದ್ರಿಂದ ಇದು ಖಂಡಿತ ವಿಶ್ಲೇಷಣೆ ಅಗತ್ಯ. ಇನ್ನ ನಾವು ಸಾಧಾರಣವಾಗಿ ಈ ಒಂದು ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ನೀರನ್ನ ಹೇಗೆ ಕೊಡಬೇಕಾಗುತ್ತೆ, ಯಾವ ಪ್ರಮಾಣದಲ್ಲಿ ನೀರನ್ನ? ಅದೇ ಮೊದಲು ರಭಸವಾಗಿ ಬೆಳೆಯುವ ಸಮಯದಲ್ಲಿ ಅದಕ್ಕೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗೋದಕ್ಕೆ 1-40 ದಿನ, ಸುಮಾರು 1-25 ದಿನ. ಯಾಕೆಂದ್ರೆ ಅದು ಸಮ್ಮರ್ ಅಂದ್ರೆ ಬೇಸಿಗೆ ಕಾಲ, ಆ ವಾತಾವರಣದಲ್ಲಿ ಆವಿ ಜಾಸ್ತಿ ಆಗುತ್ತೆ ನೀರಿನಿಂದ. ಸೊ ಅದನ್ನ ನೀವು ಮತ್ತೆ ರಿಪ್ಲೇಸ್ ಮಾಡೋದಕ್ಕೆ, ರಿಪ್ಲೆನಿಷ್ ಅಂತ ಏನ್ ಹೇಳ್ತೀವಿ, ಅದನ್ನ ವಾಪಸ್ ಪುನಶ್ಚೇತನ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕು. 1-25-30 ಲೀಟರ್ ಒಂದು ಗಿಡಕ್ಕೆ ಈ ಸಮಯದಲ್ಲಿ. ಅದಾದ್ಮೇಲೆ 40-60 ದಿನವರೆಗೂ ನಾವು ಹೇಳದಂಗೆ ಕಡ್ಡಿಗಳ ಬೆಳವಣಿಗೆ ತಗ್ಗಿಸ್ಬೇಕು. ಆ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೇಕು, 10-12 ಲೀಟರ್ ಕೊಟ್ರೆ ಸಾಕು. 1-15 ದಿನ ನೀವು ಸ್ವಲ್ಪ ನೀರನ್ನ ತಗ್ಗಿಸ್ಬೇಕು ನೀರಿನ ಪ್ರಮಾಣ. ಮತ್ತೆ 60-90 ದಿನ ಮತ್ತೆ ಹೆಚ್ಚಿಸಿ, ಆವಾಗ ಸ್ವಲ್ಪ ಗ್ರೋತ್ ಎಲೆಗಳು ಬೆಳವಣಿಗೆಗೆ. 90 ದಿನ ಆದ್ಮೇಲೆ ನಾನು ಹೇಳ್ದಂಗೆ ಕಡ್ಡಿಗಳು ಬಲಿಯೋಕ್ ಶುರು ಆಗುತ್ತೆ, ಆ ಸಮಯದಲ್ಲಿ ಮತ್ತೆ ನೀರಿನ ಪ್ರಮಾಣ ತಗ್ಸ್ಬೇಕು, ಪೊಟ್ಯಾಶ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಈ ರೀತಿ ನೀರನ್ನು ಅಷ್ಟೇ, ನೀರು ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಆ ಬೆಳವಣಿಗೆಗೆ ಅನುಸಾರವಾಗಿ ಕೊಡಬೇಕು. 1-90 ದಿನ ಒಂದೇ ರೀತಿ ಕೊಡೋದು ಬೇಕಿಲ್ಲ. ದ್ರಾಕ್ಷಿಯಲ್ಲಿ ಬೆಳವಣಿಗೆಗೆ ಅನುಸಾರವಾಗಿ ನೀವು ಸಾರಜನಕ, ರಂಜಕ, ಪೊಟ್ಯಾಶ್ ಜೊತೆಗೆ ನೀರಿನ ನಿರ್ವಹಣೆ ಮಾಡಬೇಕು. ಮತ್ತೆ ಎಲ್ಲೆಲ್ಲಿ ಮೈಕ್ರೋ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ನಾವು ಖಂಡಿತ ಕಡ್ಡಾಯವಾಗಿ ಹಾಕೋದ್ ಬೇಕಿಲ್ಲ. ಯಾವಾಗ ಎಲೆಗಳಲ್ಲಿ ಅದರದ್ದು ಕೊರತೆ ಕಂಡು ಬರುತ್ತೆ ಆವಾಗ ನೀವು ಸ್ಪ್ರೇ ಮಾಡಬೇಕು. ಸಾಮಾನ್ಯವಾಗಿ ಕಬ್ಬಿಣ ಮಾಂಸ ಅಥವಾ ಸತು ಜಿಂಕ್ ಇದು ಜಾಸ್ತಿ ಕಂಡು ಬರುತ್ತೆ. ಅದು 1.1% ಐದರ ಕಬ್ಬಿಣದ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಇದು ಕೊಟ್ಟು ನೀವು ಅದನ್ನ ಕರೆಕ್ಟ್ ಮಾಡ್ಕೋಬಹುದು. ಅದನ್ನ ಸಿಂಪರಣೆ ಮೂಲಕ ಕೊಡೋದೇ ಒಳ್ಳೇದು. ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಬೇಗ ಅದು ಪುನಶ್ಚೇತನಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನ ನಾವು ಒಂದ್ಸರಿ ಚಾಟ್ನಿ ಮಾಡದಾದ್ಮೇಲೆ ಹೊಸ ಬೆಳವಣಿಗೆ ಬಂದಾಗ ಈ ಕೀಟ ಮತ್ತು ರೋಗಗಳ ಹಾವಳಿನೂ ಕೂಡ ಪ್ರಾರಂಭವಾಗುತ್ತೆ. ಹೌದು, ಮುಖ್ಯವಾಗಿ ಈ ಒಂದು ಬೇಸಿಗೆ ಚಾಟ್ನಿ ನಂತರ ಯಾವ್ಯಾವ ರೋಗ ಮತ್ತು ಕೀಟಗಳ ಹಾವಳಿ ಕಂಡುಬರುತ್ತೆ, ನಿರ್ವಹಣೆ ಹೇಗೆ? ನಾನು ಮೊದಲು ಮೀಲಿ ಬಗ್ ಬಗ್ಗೆ ಹೇಳಿದೆ. ಇಟ್ಟು ತಿಗಣೆಗೆ ಆಲ್ರೆಡಿ ನೀವು ಏನ್ ಮಾಡಬೇಕು, ತೊಗಟೆ ತೆಗೆದು ಅದು ಕೆಮಿಕಲ್ಸ್ ಸಿಂಪರಣೆ ಮಾಡೋದ್ರಿಂದ ಇಟ್ಟು ತೊಗೊಳೋದು ಸುಮಾರು 80% ಕಡಿಮೆ ಮಾಡಬಹುದು. ಮತ್ತೆ ಪ್ರೂನಿಂಗ್ ಆದ ನಂತರ ನಮ್ದು ಕಣ್ಣುಗಳು ಒಡೆಯುವಾಗ ಏನಾಗುತ್ತೆ, ಒಂದು ಫ್ಲೀ ಬೀಟಲ್ ಬಂಗಾರದ ಹುಳು ಬಂದು ಅದೇನ್ ಮಾಡುತ್ತೆ, ಎಲ್ಲ ಕೊರೆ ಇದನ್ನ ಕೆರೆದು ಬಿಡುತ್ತೆ. ನೀವು ಮೊಗ್ಗುಗಳನ್ನ ಕೆರೆದ್ರೆ 100% ಲಾಸ್ ಆಗುತ್ತೆ, ನಮಗೆ ಬೆಳೆನೇ ಹೊಡೋದಿಲ್ಲ. ಅದಕ್ಕೋಸ್ಕರ ಕಡ್ಡಾಯವಾಗಿ ಕಣ್ಣುಗಳ ಮುಂದೆ ಬರುವಂತ ಸಮಯದಲ್ಲಿ ಒಂದು ಸ್ಪ್ರೇ, ಅದಕ್ಕೆ ಯಾವುದು ಇಮಿಡಾಕ್ಲೋಪಿಡ್ ಅಂದ್ರೆ ಕಾನ್ಫಿಡರ್ 0.3 ml 100 ಲೀಟರ್ಗೆ 30 ml ಅದನ್ನ ಸಿಂಪರಣೆ ಮಾಡೋದ್ರಿಂದ ನೀವು ಈ ಫ್ಲೀ ಬೀಟಲ್ನ ನಿಯಂತ್ರಣ ಮಾಡಬಹುದು. ಇದರ ಜೊತೆಗೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಥ್ರಿಪ್ಸ್ ಹಾವಳಿ ಜಾಸ್ತಿ, ರಸ ಇರುವ ಕೀಟಗಳು ಕುಡಿಯಲ್ಲಿ ಬಂದು ರಸ ಇರ್ತವೆ, ಅದರಿಂದ ಏನಾಗುತ್ತೆ ಕಡ್ಡಿಗಳ ಬೆಳವಣಿಗೆ ಎಲೆಗಳೇ ಅಗಲ ಆಗೋದಿಲ್ಲ, ಬೆಳವಣಿಗೆ ಆಗಲ್ಲ. ಅದಕ್ಕೆ ಸುಮಾರು ಕೆಮಿಕಲ್ಸ್ ಗಳಿದಾವೆ, ಆ ಕೆಮಿಕಲ್ಸ್ ನ ನೀವು ಸ್ಪ್ರೇ ಮಾಡಬೇಕು. ಅದ್ಯಾವ್ದಂದ್ರೆ ಇದು ಎಬಾಮೆಕ್ಟಿನ್ ಬೆಂಜೋಯೇಟ್ ಅಂತಿದೆ, ಲ್ಯಾಂಡಾ ಸೈಲತ್ರಿನ್, ಫಿಪ್ರೋನಿಲ್, ಅಸಿಫೇಟ್, ಇದನ್ನ ಥ್ರಿಪ್ಸ್ಗೋಸ್ಕರ ಬಳಸ್ಕೋಬಹುದು. ಇದೆರಡು ಮುಖ್ಯವಾದ ಕೀಟಗಳು ಏಪ್ರಿಲ್ ಚಾಟ್ನಿ ಆದ ನಂತರ. ಇನ್ನು ರೋಗಗಳಿಗೆ ಬಂತು ಅಂತಂದ್ರೆ ನೀವು ನೋಡಿ, ಈಗ ಮುಂಗಾರು ಶುರು ಆಗುತ್ತೆ, ಬೇಸಿಗೆಯಲ್ಲಿ ಸ್ವಲ್ಪ ಮಳೆ ಬರುತ್ತೆ, ಆ ಟೈಮಲ್ಲಿ ನಿಮ್ಗೆ 5-7 ಎಲೆ ಆಯ್ತು ಅಂದ್ರೆ ಕಡ್ಡಾಯವಾಗಿ ಆರ್ದ್ರತೆ ಜಾಸ್ತಿ ಆಗುತ್ತೆ, ಡೌನಿ ಮಿಲ್ಡ್ಯೂ ಅಂದ್ರೆ ಬೂಜು ರೋಗ ಬರುತ್ತೆ. ಅದು ಬಂದ್ರೆ ಎಲೆಗಳ ಮೇಲೆ ಬಂದ್ರೆ ಸ್ವಲ್ಪ ನಿಯಂತ್ರಣ ಈಸಿ, ಅದು ಏನಾದ್ರೂ ನಿಮ್ ಕಡ್ಡಿಗಳ ಮೇಲೆ ಬಂದ್ರೆ ಮುಂದಿನ ಬೆಳವಣಿಗೆ ಪೂರ್ತಿ 80-100% ಹೋಗ್ಬಿಡುತ್ತೆ. ಆದ್ರಿಂದ ನೀವು ವಾತಾವರಣ ನೋಡ್ಕೊಂಡು ಕಡ್ಡಾಯವಾಗಿ ಸ್ಪ್ರೇ ಮಾಡಬೇಕು ತಾಮ್ರಯುಕ್ತ ಶಿಲೀಂದ್ರನಾಶಕಗಳು. ಅದು ಮತ್ತೆ ದ್ರಾಕ್ಷಿಯಲ್ಲಿ ಒಂದೇ ಶಿಲೀಂದ್ರನಾಶಕ ಕೊಡಬಾರದು, ಬದಲಾಯಿಸ್ತಾ ಇರಬೇಕು. ಒಂದ್ಸಲ ಕಾಂಟ್ಯಾಕ್ಟ್ ಕೊಟ್ರೆ ಇನ್ನೊಂದ್ಸಲ ಸಿಸ್ಟಮಿಕ್ ಅಂದ್ರೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನ ಕೊಡಬೇಕಾಗುತ್ತೆ. ಸಾಕಷ್ಟು ಶಿಲೀಂದ್ರನಾಶಕಗಳಿವೆ ನೋಡಿ, ಈಗ ಮ್ಯಾಂಕೋಜಿಬ್ ಅಂದ್ರೆ M45 ಇದೆ, ಆಲಿಯೇಟ್, ಕೋಸೈಡ್, ಮೆಟಲಾಕ್ಸಿಲ್ ಇದೆ, ರಿಡೋಮಿಲ್, ಕರ್ಜೆಟ್, ಕೆಲವು ಈಗ ಹೊಸ ಮಾಲಿಕ್ಯೂಲ್ ಗಳು ಬಂದಿದೆ, ಕರ್ಜೆ ಬೆಂಜೇಟ್, ಅಜಾಕ್ಸಿಸ್ಟ್ರೋಬಿನ್, ಇದೆಲ್ಲ ನೀವು ಪುನರಾವರ್ತನೆ ಮಾಡಬೇಕು. ಅದೇ ಕೆಮಿಕಲ್ ನ ಮಾಡಬಾರ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಶಿಲೀಂಧ್ರಗಳಲ್ಲಿ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಡೌನಿ ಮಿಲ್ಡ್ಯೂ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ದು 70% ರೋಗ ಕಂಟ್ರೋಲ್ ಆದಂಗೆ ಮುಕ್ತವಾಗುತ್ತೆ. ಇನ್ನು ಗಿಡ ಬೆಳೆದು ನಿಮ್ದು ಬಲಿಯೋ ಟೈಮ್ ಅಲ್ಲಿ ಒಣಹವೆ ಇರುತ್ತೆ, ಅವಾಗ ಸ್ವಲ್ಪ ಬೂದಿ ರೋಗ ಬರೋ ಚಾನ್ಸಸ್ ಜಾಸ್ತಿ. ಆ ಬೂದಿ ರೋಗಕ್ಕೆ ಸಲ್ಫರ್ ಗಂಧಕ ಬಳಸ್ಕೋಬಹುದು, ಮತ್ತೆ ಇನ್ನು ಕೆಲವು ಕೆಮಿಕಲ್ಸ್ ಗಳು ಕಾಂಟಾಫ್ ಇದೆ, ಕ್ಯಾರಾಥಿನ್, ಬ್ಯಾವಿಸ್ಟಿನ್, ಈ ರೀತಿ ಈ ಕೆಮಿಕಲ್ ಗಳನ್ನ ನೀವು ವಾತಾವರಣ ನೋಡಿ ಅನುಸಾರವಾಗಿ ಕೊಡಬೇಕು. ಮತ್ತೆ ಬೆಂಗಳೂರು ನೀಲಿ ಮುಖ್ಯವಾಗಿ ರಸ್ಟ್ ಅಂದ್ರೆ ತುಕ್ಕು ರೋಗ ಬರುತ್ತೆ. ಈ ತುಕ್ಕು ರೋಗನು ಅಷ್ಟೇ ಕೊನೆಗಳಿಗೆಯಲ್ಲಿ ಬರೋದ್ರಿಂದ ಅದಕ್ಕೆ ನಾವು ಸ್ವಲ್ಪ ಸ್ಪ್ರೇ ಮಾಡಬೇಕು. ಅದಕ್ಕೆ ಕವಚ್ ಅಂತ ಬರುತ್ತೆ, ಕವಚ್ ಕ್ಲೋರೋಥಾಲನಿಲ್ ಅಂತ ಅದೇ ಹೇಳ್ತೀವಿ. ಅದನ್ನ 2 ಗ್ರಾಮ್ 1 ಲೀಟರ್ ಅಲ್ಲಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ನೀವು ಈ ಪೌಡ್ರಿ ಮಿಲ್ಡಿಯೂಗೆ ಬೆಳೆಸುವಂತ ಕೆಮಿಕಲ್ ಗಳು ಸಹ ಇದಕ್ಕೆ ಕೆಲಸ ಮಾಡುತ್ತೆ ತುಕ್ಕು ರೋಗ ನಿಯಂತ್ರಣಕ್ಕೆ. ಸೊ ಬೆಂಗಳೂರು ನೀಲಿಯಲ್ಲಿ ಮಾತ್ರ ಈ ತುಕ್ಕು ರೋಗ ಜಾಸ್ತಿ ಬರುತ್ತೆ. ಈ ರೀತಿ ನೀವು ಬೇಸಿಗೆ ಚಾಟ್ನಿ ಆದ್ಮೇಲೆ ರೋಗ ಮತ್ತು ಕೀಟಗಳ ನಿಯಂತ್ರಣ ಸರಿಯಾಗಿ ಮಾಡಬೇಕು. ಬೇಸಿಗೆ ಕಾಲ ಆದ್ಮೇಲೆ ಮಳೆಗಾಲದಲ್ಲಿ ಡೌನಿ ಮಿಲ್ಡ್ಯೂ ಒಂದು ಕಂಟ್ರೋಲ್ ಮಾಡಿದ್ರೆ ನಿಮ್ ಮುಂದಿನ ಬೆಳೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಈ ರೀತಿ ವ್ಯವಸ್ಥಿತವಾಗಿ ಒಂದು ಮುಂಜಾಗ್ರತೆಯಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ಖಂಡಿತ. ಈ ಮೋಡ ಮುಸುಕಿದಂತ ವಾತಾವರಣ, ಜಡಿ ಮಳೆ ಬರೋದು, ಇಂತ ವಾತಾವರಣ ಇತ್ತು ಅಂದ್ರೆ ಒಂದು ಮುಂಜಾಗ್ರತೆ ಸ್ಪ್ರೇ ಮಾಡ್ಬಿಡ್ಬೇಕು. ಪ್ರೊಫೈಲಾಕ್ಟಿಕ್ ಅಂತ ಏನ್ ಹೇಳ್ತೀವಿ, ಆ ಸ್ಪ್ರೇ ಮಾಡೋದ್ರಿಂದ ನೀವು ತಡೆಗಟ್ಟು ನಷ್ಟನ ನಾವು ತಡೆಗಟ್ಟಬಹುದು. ಮತ್ತೆ ಕೆಮಿಕಲ್ಸ್ ಚೇಂಜ್ ಮಾಡಿ ಬದಲಾಯಿಸ್ತಾ ಇರಬೇಕು. ಒಂದೇ ಕೆಮಿಕಲ್ ಹೊಡೆದ್ರೆ ಮತ್ತೆ ಜಾಸ್ತಿ ಹೈ ಮಾಲಿಕ್ಯೂಲ್ ಮೊದಲೇ ಬಳಸಲಿಕ್ಕೆ ಹೋಗ್ಬಾರ್ದು. ಲೋ ಮಾಲಿಕ್ಯೂಲ್ಸ್ ಇಂದ ಈ ಮ್ಯಾಂಕೋಜೆಬ್ ಇಂದ ಶುರು ಮಾಡಬೇಕು. ಕೊನೆಗೆ ರಿಡೋಮಿಲ್ ಸೆಕ್ಟಿನ್, ಯಾಕೆಂದ್ರೆ ಅವು ಕಾಸ್ಟ್ಲಿ ಕೆಮಿಕಲ್ಸ್. ವೆಚ್ಚ ಜಾಸ್ತಿ. ನಮ್ಮ ರೈತರು ಏನ್ ಮಾಡ್ತಾರೆ, ಮೊದಲೇ ರಿಡೋಮಿಲ್ ಶುರು ಮಾಡ್ತಾರೆ, ಆಮೇಲೆ ಕಂಟ್ರೋಲ್ ಆಗಿಲ್ಲ ಏನ್ ಮಾಡೋದು ಅಂತ ಕೇಳ್ತಾರೆ. ಆದ್ರಿಂದ ನೀವು ಕಡಿಮೆ ವೆಚ್ಚದ ರಾಸಾಯನಿಕದಿಂದ ಕಂಟ್ರೋಲ್ ಮಾಡಿಕೊಂಡು ನಮ್ಮ ತಾಮ್ರದ ಆಕ್ಸಿಕ್ಲೋರೈಡ್ ಕೋಸೈಡ್ ಇದೆಲ್ಲ ಒಳ್ಳೆ ಮಾಲಿಕ್ಯೂಲ್ಸ್. ಇದನ್ನೆಲ್ಲ ಮಾಡಿ ಕೊನೆಗೆ ಕಂಟ್ರೋಲ್ ಹತೋಟಿಗೆ ಬಂದಿಲ್ಲ ಅಂದ್ರೆ ನೀವು ಹೈಯರ್ ಮಾಲಿಕ್ಯೂಲ್ಸ್ ಮೆಟಲ್ ಆಕ್ಸಿಲ್ ಸೆಕ್ಟಿನ್ ಇದೆಲ್ಲ 4,000-5,000 ಇದೆ ಒಂದು ಲೀಟರ್ಗೆ ಕೆಜಿಗಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ವೆಚ್ಚ ಕಡಿಮೆ ಮಾಡಿ ಎಫೆಕ್ಟಿವ್ ಆಗಿ ರೋಗನ ಕಂಟ್ರೋಲ್ ಮಾಡಿ. ನಮ್ಮ ತಜ್ಞರ ಒಂದು ಸಂಪರ್ಕ ಇಟ್ಕೊಳ್ಳೋದು ಬಹಳ ಬಹಳ ಒಳ್ಳೆಯದು. ಅವ್ರನ್ನ ಸಂಪರ್ಕಿಸಿ ಹೌದು ಈ ಕ್ರಮ ಕೈಗೊಳ್ಳೋದು ಬಹಳ ಒಳ್ಳೆಯದು. ರೈತ ಬಾಂಧವರೇ, ತಮಗೆ ಈ ಒಂದು ಏಪ್ರಿಲ್ ಚಾಟ್ನಿ ಬಗ್ಗೆ ಮತ್ತೆ ಏಪ್ರಿಲ್ ಚಾಟ್ನಿ ಆದ್ಮೇಲೆ ದ್ರಾಕ್ಷಿ ತೋಟಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಜೆ ಸತೀಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9036149501. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9036149501. ತುಂಬ ಸಂತೋಷ ಡಾಕ್ಟರ್ ಸತೀಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದ್ರಾಕ್ಷಿ ತೋಟದಲ್ಲಿ ಈ ಏಪ್ರಿಲ್ ಚಾಟ್ನಿ ಅಥವಾ ಏಪ್ರಿಲ್ ಬಳ್ಳಿ ಸೌರವಿಕೆ ಮತ್ತು ಈ ಸೌರವಿಕೆ ಆದ ನಂತರ ಏನೇನೋ ಅವರು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆಯಲ್ಲಿ ದ್ರಾಕ್ಷಿ ಬೆಳೆಯ ಬಳ್ಳಿ ಸವರುವಿಕೆ ಈ ಕುರಿತು ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜೆ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೋಳಿ ಮಾಂಸದ ಪೌಷ್ಟಿಕತೆ ಮತ್ತು ವಿವಿಧ ತಿನಿಸು ತಯಾರಿಕೆ ಕುರಿತು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ನದೀಮ್ ಫೈರೋಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಹಸಿರಾಗಿ ನಳನಳಿಸುತ್ತಿರೆ ಈ ಧರೆ, ಬದುಕಿನ ಎಲ್ಲ ಬವಣೆಗಳಿಗೂ ಬೀಳುವುದು ತೆರೆ. ನಿನ್ನ ಒಡಲೆ ಮಧುರ ಸಮೃದ್ಧವಿರಲಿ, ವನರಾಶಿ ಸಂಪತ್ತು ಸುಳಿಯದಿರಲಿ, ಎಂದೆಂದಿಗೂ ವಿಪತ್ತು. ಈ ನೆಲ ಈ ಜಲ ಇರುವುದು ನಮಗಾಗಿ. ಶುದ್ಧವಾಗಿಡೋಣ ಅವನ್ನು ಜೀವನದ ನೆಮ್ಮದಿಗಾಗಿ. ಮಕ್ಕಳಲ್ಲಿ ಮೂಡಿಸೋಣ ಪರಿಸರ ಜಾಗೃತಿ, ಉಳಿಯಲಿ ವಿಶ್ವದ ಮುಂದಿನ ಜೀವಸಂತತಿ. ಕನ್ನಡ ನಮ್ಮ ನುಡಿ, ನಮ್ಮ ಹೆಮ್ಮೆ. ಕನ್ನಡವನ್ನುಳಿಸಿ ನಾವು ಬೆಳೆಯೋಣ. ನಾವು ನಮ್ಮ ಮಾತೃಭಾಷೆಯನ್ನುಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ. ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು. ಕನ್ನಡ ಉಳಿದರೆ ನಾವು ಉಳಿದೇವು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಮ್ಮವು. ಎಂದೆಂದಿಗೂ ನೀ ಕನ್ನಡವಾಗಿರು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಆಕಾಶವಾಣಿಯ ಸಮಯ 6:10. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಹಾಗೂ ದೆಹಲಿಯ ವಿಜ್ಞಾನ್ ಪ್ರಸಾರ್ನ ಸಹಭಾಗಿತ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಭವಿಷ್ಯದ ಬೆರಗು ಪ್ರತಿ ಭಾನುವಾರ ಬೆಳಗ್ಗೆ 9:00 ಆಕಾಶವಾಣಿಯ ಬೆಂಗಳೂರು, ಮೈಸೂರು, ಭದ್ರಾವತಿ, ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದವರಿಗೆ ಆಕರ್ಷಕ ಬಹುಮಾನಗಳುಂಟು. ನೆನಪಿರಲಿ, ಭವಿಷ್ಯದ ಬೆರಗು ಪ್ರತಿ ಭಾನುವಾರ ಬೆಳಿಗ್ಗೆ 9:00. ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೂಡ ಕೇಳಬಹುದು. अपने बिजनेस को बढ़ाने के लिए लीजिए आकाशवाणी का सहयोग और दीजिए उसे बुलंदियों के पंख. आपका बिजनेस लोकल है या राष्ट्रीय, आकाशवाणी देती है उपभोक्ताओं तक पहुंचने का हर विकल्प. और अब तो आप घर, दफ्तर या दुकान पर बैठे बैठे कर सकते हैं आकाशवाणी के किसी भी केंद्र के लिए विज्ञापनों की बुकिंग. आकाशवाणी के विभिन्न चैनलों पर विज्ञापन देना सुलभ और सस्ता. बुकिंग है तो संपर्क करें 8700001-4242 पर. 8700001-4242. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಡಾ ಎಂ ವೆಂಕಟಸ್ವಾಮಿ ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು